ವಿಜಯಲಕ್ಷ್ಮಿ ಕೆಪಿ ಅವರಿಂದ ಮಾಹಿತಿ ಇದೆ. ಕರೆಗಳನ್ನ ಮಾಡ್ತದ್ರಿ, ಮಾತಾಡ್ತಾ ಹೋಗೋಣ. ನಮಸ್ಕಾರ ಹೇಳಿ, ಯಾರು ತಾವು? ಸರ್ ನಮಸ್ಕಾರ, ನಾನು ಸುಧಾಕರ್ ಅಂತ, ಬಾಗಮಳದಿಂದ. ಸುಧಾಕರ್ ಅವರು? ಹೌದು. ಏನ್ ಮಾಡ್ತೀರಿ ಸ್ವಾಮಿ? ನಾನು ಸ್ವಲ್ಪ ಕೃಷಿ ಮಾಡ್ತಾ ಇದ್ದೇನೆ. ಹಾ ಹಾ, ಕೃಷಿಕರೇ ಮಾತಾಡಿ ಅಂತ ಹೇಳಿ. ಸಮಸ್ಯೆ ಬಗ್ಗೆ ನಮಗೆ ತಿಳಿಸಬೇಕು ಫೋನ್ ಮಾಡಿ ಸರ್. ಅಲ್ಲ, ಸಮಸ್ಯೆಗಿಂತ ನಿಮ್ಮ ವಿಶೇಷತೆ ಹೇಳಿದ್ರೆ ಒಳ್ಳೇದು. ಒಂದು ಆಮೇಲೆ ಹೇಳಿ ಹೇಳಿ, ಏನ್ ಸಮಸ್ಯೆ? ಸಮಸ್ಯೆ ಅಂದ್ರೆ ಇಲ್ಲಿ ನೋಡಿ, ನಮ್ಮ ಗದ್ದೆ ಸುತ್ತಮುತ್ತ ಎಲ್ಲಾ ಕಡೆ ಇದೆ. ಒಂದು ಒಂದು ಹಸಿರು ಸಾರಿ ಹಳದಿ ಬಣ್ಣದ ಹೂ ಬರೋ ಒಂದು ಬಳ್ಳಿ ಇದೆ. ಹೌದೌದು, ಇದು ಎಲ್ಲಾ ಕಡೆ ತುಂಬಿಕೊಂಡ್ಬಿಟ್ಟಿದೆ. ಇದಕ್ಕೇನಾದ್ರೂ ಕೃಷಿ ಇಲಾಖೆಯಿಂದ ಏನಾದ್ರು ಪರಿಹಾರ ಇದೆಯಾ, ಏನಾದ್ರು ರಿಸರ್ಚ್ ನಡೀತಾ ಇದೆಯಾ ಅಂತ? ಅಲ್ಲ, ಅದ್ರ ಬಗ್ಗೆ ಸುಮಾರು ಜನ ಅಧ್ಯಯನ ಮಾಡಿದರೆ ಇದೊಂದು ಬಹಳ ವಿಶಾಲವಾಗಿ ವಿಪುಲವಾಗಿ ಹರಡುವ ಕಳೆ ಇದು. ಹೆಚ್ಚಾದಷ್ಟು ನಿಮಗೆ ಸಮಸ್ಯೆ. ಕಳೆನಾಶಕಗಳು ಸಹ ಇದಕ್ಕೆ ಏನು ಪ್ರಯೋಜನ ಮಾಡುವುದಿಲ್ಲ. ಹೌದು, ಬೇರ್ ಸಮೇತ ಕಿತ್ತು ಹತೋಟಿ ಮಾಡ್ತಾ ಇರಬೇಕು. ಒಂದೇನಂದ್ರೆ ಈಗ ಗರ್ಕೆ ಅಥವಾ ಗೇಕು ತರ ಇದೇನು ತುಂಬಾ ಆಳಕ್ಕೆ ಹೋಗುದಿಲ್ಲ. ಆರಾಮಾಗಿ ಬೇರ್ ಸಮೇತ ಕಿತ್ಬಿಟ್ಟು ಹತೋಟಿ ಮಾಡ್ತಾ ಹೋದ್ರೆ ಏನು ಅಂತೇನು ತೊಂದರೆ ಆಗುದಿಲ್ಲ. ಅದೇ ಮನಸ್ಸಿಗೆ. ಅಲ್ಲ, ಸೊಲ್ಯೂಷನ್ ಏನಿಲ್ಲ. ನೀವು ಇಲಾಖೆಯವ್ರಿಗಿಂತ ಅಥವಾ ವಿಜ್ಞಾನಿಗಳಿಗಿಂತ ನಿಮ್ಮಂತ ಅನುಭವಿ ರೈತರು ಪ್ರತಿನಿತ್ಯ ಯೋಚನೆ ಮಾಡ್ತಾ ಇರ್ತೀರಿ ಅಲ್ವಾ? ನೀವು ಕಳೆನಾಶಕ ಹೊಡೆದಿರ್ಬೇಕಲ್ವಾ? ಕಳೆನಾಶಕ ಹೊಡೆದು ಟ್ರೈ ಮಾಡಿದ್ವಿ. ಹೌದು ಹೌದು, ಕಳೆನಾಶಕ ಹೊಡೆದಷ್ಟು ಮಣ್ಣು ಹಾಳಾಗ್ತಾ ಹೋಗ್ತಾ ಇದೆ. ಮತ್ತೆ ಅದೇ ಅದೇ ಅದೇ ನಿಜ. ಅಲ್ಲ, ಒಂದು ಪರಿಹಾರ ಅಂದ್ರೆ ಉಪಯುಕ್ತವಾದದ್ದು ಪರಿಣಾಮಕಾರಿ ಇದ್ದಂದ್ರೆ ಬೇರೆ ಸಮೇತ ತೆಗೆದು ಅದು ಮತ್ತೆ ಬೆಳೆದಿಲ್ದಂಗೆ ನೋಡ್ಕೋಬೇಕು ಅಷ್ಟೇ. ನಾವು ಕೀಳ್ತಾ ಹೋದ್ರೆ ಎಲ್ಲಾದ್ರೂ ಒಂದ್ ಕಡೆ ಉಳ್ಕೊಂಡೇ ಉಳ್ಕೊಳ್. ಅಲ್ಲ, ಉಳಿತು ಉಳಿತೆ ಮತ್ತೆ ತೆಗಿತಾ ಇರ್ಬೇಕು, ಏನ್ ಮಾಡೋದು? ಅದೇ ತಮ್ದು ತೋಟ ಎಷ್ಟಿದೆ ಸ್ವಾಮಿ, ತೋಟ ಗದ್ದೆ ಅದಲ್ಲ? ನಮ್ದೊಂದು 8 ಎಕರೆ. 8 ಎಕರೆ ತೋಟ, ಗದ್ದೆ? ಗದ್ದೆ ಇದೆ ಸರ್. ಗದ್ದೆ ಮಾಡಲ್ಲ. ಹಸುಗಳು? ಹಸುಗಳು ಇಲ್ಲ, ಯಾರು ನಿಮ್ಗೆ ಹಸುಗಳು ನೋಡ್ಕೊಳಕ್ ಯಾರು ಇಲ್ಲ. ಹೌದಾ? ಕಷ್ಟ. ಆದ್ರೂ ಭಾಗಮಂಡಲ ಸುತ್ತಮುತ್ತ ಚೇರಂಗಾಲ ಆ ಕಡೆಗೆಲ್ಲ ಬಹಳ ಚೆನ್ನಾಗಿ ಇದೆ. ನಮ್ಮಲ್ಲಿ ಇತ್ತು ಒಂದೆರಡು ಹಸುಗಳು, ನಾವು ಕೊಟ್ಟು ಅಂದ್ರೆ ಮನೆಯಲ್ಲಿ ಯಾರು ಇಲ್ಲ. ಆಗುತ್ತಾಗುತ್ತೆ, ಅದೇ ಅದೇ ಅದೇ. ದನಕರುಗಳಿದ್ರೆ ಜನರು ಇರಬೇಕು ಅಲ್ವಾ? ಹೌದೌದು. ತಮ್ಮ ಇನ್ನು ರೇಡಿಯೋ ಕೇಳುವ ಹವ್ಯಾಸ ಆಸಕ್ತಿ ಎಷ್ಟು ವರ್ಷಗಳಿಂದ ಇದೆ ಅಣ್ಣ ಸುಧಾಕರ್ ಅವರು? ಈಗ ಸದ್ಯಕ್ಕೆ ಅಂದ್ರೆ ಒಂದ್ 2 ವರ್ಷದಿಂದ. ಹೌದಾ? ಓಹೋ, 2 ವರ್ಷದಿಂದ. ಹಿಂದೆ ಏನ್ ಮಾಡ್ತಾ ಇದ್ರಿ? ನಾನು ಬೇರೆ ಕಡೆ ಉದ್ಯೋಗದಲ್ಲಿದ್ದೆ. ಓಕೆ, ಸರಿನೆ. ಓಕೆ, ತಾವೇನು ಓದಿದ್ರಿ ಸುಧಾಕರ್? ನಾನು ಇಂಜಿನಿಯರಿಂಗ್ ಮಾಡಿದ್ದೆ. ಇಂಜಿನಿಯರಿಂಗ್ ಬಿಇನ? ಹೌದು, ಎಲೆಕ್ಟ್ರಿಕಲ್. ಓಹೋ, ಅಲ್ಲ, ಡಿಪ್ಲೊಮಾನ ಅಥವಾ ಬಿಇನ? ಡಿಪ್ಲೊಮಾ ಮಾಡಿದೆ, ಆಮೇಲೆ ಇಂಜಿನಿಯರಿಂಗ್ ಮಾಡಿದ್ದೆ. ಓಕೆ ಓಕೆ, ಫೈನ್, ಒಳ್ಳೇದು. ಒಂದು ಪ್ರಶ್ನೆ ತಮಗೆ, ಕಿಡ್ನಿ ಅಂತಂದ್ರೆ ಮೂತ್ರಜನಕಾಂಗ ಅಲ್ವಾ? ಕಿಡ್ನಿ, ಈ ಕಿಡ್ನಿ ಅನ್ನೋ ಒಂದು ಪದ ಒಂದು ದ್ವಿದಳ ಧಾನ್ಯಕ್ಕೂ ಇಟ್ಟಿದ್ದಾರೆ, ಅದರ ಹೆಸರು ಏನಂತ ಅನ್ಕೊಂಡು ಹೇಳ್ಬೋದು? ಹಾ, ನೋಡಿ ಎಷ್ಟು ಸುಲಭ ಬಂತು ಉತ್ತರ, ಕಿಡ್ನಿ ಬೀನ್ಸ್. ನಿಜ, ಕಿಡ್ನಿ ಬೀನ್ಸ್. ಆ ಕಿಡ್ನಿ ತರಹದನೇ ಅದರ ಬೀಜದ ಆಕಾರ ಇರುತ್ತೆ ಅಲ್ವಾ? ಹೌದು ಹೌದು, ಸರಿಯಾಗಿ ಹೇಳಿದ್ರಿ, ಖುಷಿ ಆಯ್ತು. ಕಾರ್ಯಕ್ರಮವನ್ನ ಕೇಳ್ತಾ ಇರಿ. ಈ ಸಮಸ್ಯೆಗೆ ನೀವೇನಾದರೂ ಇಂಜಿನಿಯರ್ ಆಗಿ ಆಲೋಚನೆ ಮಾಡಿಕೊಂಡು ಕೆಲಸ ಮಾಡಿದ್ರೆ ಬೇರೆಯವ್ರಿಗೆ ಅನುಕೂಲ ಆಗ್ಬೋದು. ಈ ಒಂದು ಕಳೆ ಹತೋಟಿ ಬಗ್ಗೆ ಹೇಳ್ತಾ ಇದ್ರಲ್ಲ, ಹಳದಿ ಹೂವಿಂದು. ಅದೇ ಮಾಡಿ ಮಾಡಿ, ಒಳ್ಳೇದಾಗ್ಲಿ. ಧನ್ಯವಾದ, ನಮಸ್ಕಾರ. ನಮಸ್ಕಾರ. ಕೆಳಗಿರೋ ಎಲ್ಲ ಕಸುಬಿನಲ್ಲೂ ಸಮಸ್ಯೆಗಳು ಇದ್ದಿದ್ದೆ, ಬರೀ ಕೃಷಿಯಲ್ಲಂತಲ್ಲ. ಅದನ್ನು ನಿಭಾಯಿಸ್ಲಿಕ್ಕೆ ನಾವು ಸದಾ ಸಿದ್ಧತೆ ಮಾಡ್ಕೊಂತ ಹೋಗ್ಬೇಕು, ಕೆಲಸ ಮಾಡ್ಕೊಂತ ಹೋಗ್ಬೇಕು. ಇಲ್ಲದೆ ಹೋದ್ರೆ ಸಮಸ್ಯೆಗಳು ಮತ್ತಷ್ಟು ಬೆಳೀತವೆ, ತೊಂದರೆಗಳು ನಮಗಿನ್ನಷ್ಟು ಸಮಸ್ಯೆನ ಉಂಟು ಮಾಡ್ತವೆ. ಮುಂದಿನ ಕರೆ, ವ್ಯತ್ಯಾಸ ಆಯಿತು. ಕರೆ ಮಾಡಿ ಶ್ರೋತೃಗಳೇ, ಹೊಸ ಹೊಸಬರಿಗೆ ಅವಕಾಶ ಮಾಡಿಕೊಡಿ. ಮತ್ತೆ ಆಗಿಂದಾಗೆ ಸಂಪರ್ಕ ಮಾಡೋರು ಆಲಿಸ್ತಾ ಇರಿ. ಕೊಡಗು ಅಲ್ಲದಲ್ಲೇ ಅಕ್ಕಪಕ್ಕದ ಜಿಲ್ಲೆಯ ಶ್ರೋತೃಗಳು ಆಲಿಸ್ತಾ ಇದ್ದೀರಿ. ಅನುಭವಿ ಕೃಷಿಕರು, ರೈತ ಮಹಿಳೆಯರು, ಯುವತಿಯರು, ಯುವಕರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬಹುದು. ಶ್ರೋತೃಗಳೇ, ನಾವು ತಿಳಿಸಿದಂತೆ ಕಿಸಾನ್ ವಾಣಿಯಲ್ಲಿ ಬರುವ ಗುರುವಾರ ಬೀದರಿನಲ್ಲಿ ಮೌಲ್ಯವರ್ಧನೆ, ಈ ಕುರಿತು ಪನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯದ ಡಾಕ್ಟರ್ ಬಿಎನ್ ಸತೀಶ್ ಅವರೊಡನೆ ಮಾತುಕತೆ ಇದೆ. ಚೆನ್ನಾಗಿ ಮಾತಾಡಿದ್ದಾರೆ. ಬಿದಿರಿನಲ್ಲಿ ಏನೇನು ಮೌಲ್ಯವರ್ಧನೆ ಮಾಡಲಿಕ್ಕೆ ಅವಕಾಶ ಇದೆ, ಈ ನಿಟ್ಟಿನಲ್ಲಿ ಪನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯ ಏನೇನು ಕೆಲಸಗಳನ್ನು ಮಾಡಿದೆ ಅಂತ ಅಂದ್ಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಮಳೆಗಾಲದಲ್ಲಿ ಜೇನು ಕುಟುಂಬಗಳ ನಿರ್ವಹಣೆ ಕುರಿತಂತೆ ಏನು ಅಂಶಗಳನ್ನು ಗಮನದಲ್ಲಿಟ್ಕೊಂಡು ಕೆಲಸ ಮಾಡಬೇಕನ್ನೋದ್ರ ಬಗ್ಗೆ ನಾವು ಹೋದ ಭಾನುವಾರ ಕಾರ್ಯಕ್ರಮವನ್ನು ಪ್ರಸಾರ ಮಾಡಬೇಕಾಗಿತ್ತು. ನೇರ ಪ್ರಸಾರದಲ್ಲಿ ಪ್ರಧಾನಮಂತ್ರಿಗಳ ಕಾರ್ಯಕ್ರಮ ಇದ್ದಿದ್ದರಿಂದ ಟಿ ಮೇದಪ್ಪಗೌಡ ಅವರ ಸಂದರ್ಶನ ಬಿತ್ತರವಾಗಲಿಲ್ಲ. ಆ ಕಾರ್ಯಕ್ರಮ ಬರುವ ಭಾನುವಾರ ಪ್ರಸಾರವಾಗ್ತಾ ಇದೆ. ಹಾಗೆ ಹೆಜ್ಜೇನಿನ ಗುಣಧರ್ಮಗಳ ಬಗ್ಗೆ ಮಾತನಾಡುತ್ತಿದ್ದರೆ ಜೇನು ಕೃಷಿ ತಜ್ಞರಾಗಿರುವ ಡಾಕ್ಟರ್ ಆರ್ ಎನ್ ಕೆಂಚಾರೆಡ್ಡಿ ಅವರು. ಚೆನ್ನಾಗಿದೆ, ಒಂಥರ ಆಸಕ್ತಿದಾಯಕವಾದ ಸಂಗತಿ. ಆಲಿಸ್ತಾ ಇರಿ ಶ್ರೋತೃಗಳೇ. ನೇರ ಪ್ರಸಾರದಲ್ಲಿ ಕೃಷಿ ಸಿರಿ ಮೂಡಿ ಬರ್ತಾ ಇದೆ. ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆಗಳ ಕಾರ್ಯಕ್ರಮ ಇದು. ಅನುಭವಿ ರೈತರೊಡನೆ ಸಂವಾದ 200006 ಈ ಸಂಖ್ಯೆ ನಿಮಗಾಗಿ ಲಭ್ಯ ಇದೆ. 08272 ಇದು ಮಡಿಕೇರಿಯ ಎಸ್ಟಿಡಿ ಕೋಡ್. 200006 08272. ಕೊಡಗು ಅಲ್ಲದಲ್ಲೇ ಅಕ್ಕಪಕ್ಕದ ಜಿಲ್ಲೆಯ ಅನುಭವಿ ರೈತರು ಸಹ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬಹುದು, ನಿಮ್ಮ ವಿಶೇಷತೆಗಳನ್ನು ಹಂಚಿಕೊಳ್ಳಬಹುದು. ಸುಮ್ಮನೆ ಸಂಪರ್ಕ ಮಾಡಿದ್ವಿ ರಸಪ್ರಶ್ನೆಗಾಗಿ ಅನ್ನೋದಕ್ಕಿಂತ ವಿಶೇಷ ವಿಚಾರಗಳಿದ್ರೆ ಈ ಮೂಲಕ ಹಂಚಿಕೊಳ್ಳಿಕ್ಕೆ ಒಂದೊಂದು ಸದಾವಕಾಶ. ಮುಂದಿನ ಕರೆ ವ್ಯತ್ಯಾಸ ಆಯಿತು. ಕರೆಗಳು ಕೆಲವೊಂದು ಸಾರಿ ನಮಗೆ ತಲುಪೋದು, ವ್ಯತ್ಯಾಸ ಆಗ್ಬೋದು, ಆದರೂ ಪ್ರಯತ್ನ ಮಾಡಿ ಶ್ರೋತೃಗಳೇ. ನೇರ ಪ್ರಸಾರದಲ್ಲಿ ಕೃಷಿ ಸಿರಿ ಮೂಡ್ ಬರ್ತಾ ಇದೆ. 200006 ಈ ಸಂಖ್ಯೆ ನಿಮಗಾಗಿ ಲಭ್ಯ ಇದೆ. ಕರೆಗಳನ್ನು ಮಾಡ್ತಿದ್ರಿ, ವ್ಯತ್ಯಾಸ ಆಯಿತು. ರೈತ ಬಾಂಧವರೇ, ಇವತ್ತು ಅಂತಾರಾಷ್ಟ್ರೀಯ ಯೋಗ ದಿನ. ರೈತರು ಸಹ ತಮ್ಮ ಆರೋಗ್ಯವನ್ನು ರಕ್ಷಣೆ ಮಾಡಲಿಕ್ಕೆ ಕೆಲವೊಂದು ಆಸನಗಳನ್ನು ಮಾಡಿಕೊಂಡ್ರೆ ಒಳ್ಳೆಯದಂತ ಅಂದ್ಕೊಂಡು ಅನುಭವಿಗಳು ಮಾತಾಡುತ್ತಿದೆ. ಕರೆ ಯಾರದು ನೋಡೋಣ, ವ್ಯತ್ಯಾಸ ಆಗ್ತಾ ಇದೆ. ನಮಸ್ಕಾರ, ಮಾತಾಡಿ. ನಮಸ್ಕಾರ, ಯಾರು ತಾವು? ಮದೇನಾಡಿನಿಂದ ರಮೇಶ್ ಅವರ. ಮದೇನಾಡಿನಿಂದ ರಮೇಶ್ ಅವರ. ಹಾ ಹಾ, ರಮೇಶ್ ಅವರು, ನಿಮಗೆ ಎಷ್ಟು ತೋಟ ಇದೆ, ಗದ್ದೆ ಇದೆ? ಒಂದು ಒಳ್ಳೆ ಜಾಗದಲ್ಲಿ ನಿಂತ್ಕೊಂತೀರ, ಕುತ್ಕೊಂತೀರ ನೋಡಿ. ಹಾ, ಈಗ ಕೇಳ್ತಾ ಇದೆ. ಓ, ಒಳ್ಳೆ ಜಾಗದಲ್ಲಿ ನಿಂತ್ಕೊಳ್ಳಿ ಕುತ್ಕೊಳ್ಳಿ ಅಂತಂದ್ರೆ ಅವರು ಡಿಸ್ಕನೆಕ್ಟೇ ಮಾಡ್ಬಿಟ್ಟು. ಕೇಳಿದ್ರೆ ನೇರ ಪ್ರಸಾರದಲ್ಲಿ ಕಾರ್ಯಕ್ರಮ ಮೂಡ್ ಬರ್ತಾ ಇದೆ. ಹೇಳಿ, ಮಾತಾಡಿ. ಯಾರು ತಾವು? ಹಲೋ. ಹಾ, ತಮ್ಮ ಹೆಸರು? ನಾನು ಮರಗೋಡಿನಿಂದ ರಾಧಾ ಡಾಲಿ. ರಾಧಾ? ರಾಧಾ ಡಾಲಿ ಸರ್, ಡಿ ಎ ಎಲ್ ಯು ಡಾಲು. ಹೌದು. ಹಾ ಹಾ, ಮರಗೋಡಿನಿಂದ. ಹೌದು ಸರ್. ಹಾ, ರಾಧಾ ಅವರು, ತಮಗೆ ತೋಟ ಜಮೀನು ಎಷ್ಟಿದೆ ಸರ್? ತೋಟ ಮಾತ್ರ ಇದೆ ಸರ್. ಹಾ ಹಾ, ಎಷ್ಟಿದೆ ಅಮ್ಮ? 2 ಎಕರೆ ಇದೆ ಸರ್. 2 ಎಕರೆ. ಓಕೆ. ಅಂದ್ರೆ ನಾವು ಮೊದ್ಲು ಕೋತೂರಲ್ಲಿ ಇದ್ವಿ ಸರ್, ಕೋತೂರಲ್ಲಿ ಇರೋದು. ಹಾ ಹಾ ಹಾ. ನಾನು ಇವಾಗ ಮರಗೋಡಿಗೆ ಶಿಫ್ಟ್ ಆಗಿದ್ದೀನಿ, ಮರಗೋಡಲ್ಲಿ ಇದ್ದೀನಿ. ಹೌದಾ, ತೋಟ ಎಲ್ಲ ನೀವೇ ನೋಡ್ಕೊಳ್ತೀರಾ? ನೋಡ್ಕೊತಿದ್ದೀವಿ ಸರ್. ಹ್ಮ್ ಹ್ಮ್. ಅರಬಿಕಾ ರೋಬಸ್ಟ ಯಾವ್ದಿದೆ? ಅರಬಿಕಾ ರೋಬಸ್ಟ, ಅಡಿಕೆ. ಹೌದಾ? ದನಕರುಗಳನ್ನು ಸಾಕಿದೀರಾ? ಇಲ್ಲ ಸರ್. ಹಾ ಹಾ, ಕಷ್ಟ ಅಂತ ಅನ್ಕೊಂಡು? ಎರಡೆಕರೆ ತೋಟದಲ್ಲೇ ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದೀರಲ್ವಾ? ಮಾಡ್ತಿದೀವಿ ಸರ್. ಹಾ ಹಾ ಹಾ. ಕಾಫಿ ಎಷ್ಟು ಸಿಗ್ತಾ ಇದೆ, ಕಾಳುಮೆಣಸು ಎಷ್ಟು ಸಿಗ್ತಾ ಇದೆ, ಮತ್ತೆ ಅಡಿಕೆ ಎಷ್ಟು ಸಿಗ್ತಾ ಇದೆ? ಅಂದ್ರೆ ಅದು ನಮ್ಮ ಇದು ನಾವು ಇಂಪ್ರೂವ್ಮೆಂಟ್ ಮಾಡಿದಾಗಲ್ಲ ಸರ್. ಹಾ ಹಾ, ಅದೇ ಅದರಲ್ಲಿ ಅದೇ ಕಳೆದ ವರ್ಷ ಅದೇ 15 ಚೀಲ ಸಿಕ್ತು ಸರ್. ಯಾವುದು? 1 ಎಕರೆ ಲೆಕ್ಕದಲ್ಲಿ. ಹಾ ಹಾ. ಎರಡಕ್ಕೆ ಫುಲ್ ಸಿಗ್ತಾ ಇಲ್ಲ, ಅದಕ್ಕೆ ಒಂದೂವರೆ ಕ್ವಿಂಟಲ್ ಆಯ್ತು ಸರ್. ಇನ್ನು ಮಾಡೋದಿದೆ 50 ಕೆಜಿ. ಇನ್ನು ಮಾಡೋದಿದೆ ಅಲ್ವಾ? ಇನ್ನು ಮಾಡೋದಿದೆ ಸರ್, ಇಂಪ್ರೂವ್ ಮಾಡ್ತಾ ಇರೋದು ಇವಾಗ. ನಿಜ. ಮನೆಯಲ್ಲಿ ಯಾರ್ಯಾರು ಇದೀರಾ ಅಮ್ಮ? ಸರ್ ನಾನು ಗಂಡ ಹೆಂಡತಿ ಅತ್ತೆ ಇದಾರೆ, ಅತ್ತೆ ಮಕ್ಳ ಜೊತೆ ಇದಾರೆ. ಓಕೆ ಓಕೆ. ಕಾಫಿ ಬಗ್ಗೆ ನಿಮಗೆ ಒಂದು ಆಸಕ್ತಿ ಇರೋದ್ರಿಂದ ಮತ್ತು ಬೆಳೆನ ಸಾಗುವಳಿ ಮಾಡೋದ್ರಿಂದ ಕಾಫಿ ಬಗ್ಗೆ ಒಂದು ಪ್ರಶ್ನೆ ಅಮ್ಮ. ಶೀತವನ್ನ ಸಹಿಸಿಕೊಳ್ಳುವ ಗದ್ದೆ ಜಮೀನುಗಳಲ್ಲಿ ಬೆಳೆಯಬಹುದಾದ ಕಾಫಿಯ ತಳಿ ಯಾವುದು ಅನ್ಕೊಂಡು ಹೇಳ್ಬೋದಾ? ರೋಬಸ್ಟ. ರೋಬಸ್ಟದಲ್ಲಿ ಅದು ರೋಬಸ್ಟ ತರನೇ ಇದೆ, ಆದ್ರೆ ಅದು ಅರೇಬಿಕನಲ್ಲ ರೋಬಸ್ಟ್ ಅಲ್ಲ ಅನ್ನೋ ರೀತಿಯಲ್ಲಿ ಮಾತಾಡೋದಿದೆ. ಅಲ್ಲ ಅದು ರೋಬಸ್ಟನೇ, ಅದು ಯಾವುದು ತಳಿ ಹೆಸರು ಹೇಳ್ಬೇಕು. ಇನ್ನೊಂದ್ಸರಿ ಏನಂದ್ರಿ? ಕಾನ್ಸೆನ್ಸಿಸ್ ರೋಬಸ್ಟ. ಹೌದು, ಸರಿಯಾಗಿ ಹೇಳಿದ್ರಿ, ಏನ್ ಸಂಕೋಚ ಪಡ್ಬೇಡಿ, ಅಲ್ಲಿ ಯಾರು ಹೇಳ್ಕೊಡ್ತದ್ರ ನಿಮ್ಗೆಲ್ವಾ? ಹೌದಾ, ನೋಡಿ ನೋಡಿ, ಅವರು ರೆಡಿಯಾಗಿ ಕೇಳ್ತಿದ್ದಾರೆ ಮತ್ತೆ ರಸಪ್ರಶ್ನೆಗೆ ಉತ್ತರ ಹೇಳಲಿಕ್ಕೆ ಅವರು ಸಹಕಾರ ನೀಡ್ತಿದ್ದಾರೆ ಅಲ್ವಾ? ನಿಜ ನಿಜ. ಸಿ ಇಂಟು ಆರ್ ಅಂತ ಹೇಳ್ತಾರೆ, ಕಾನ್ಜೆನ್ಸಿಸ್ ಇಂಟು ರೋಬಸ್ಟ ಅಂತ ಅನ್ಕೊಂಡು. ಸರಿಯಾಗಿ ಹೇಳಿದ್ರಿ. ನೀವು ಸಿ ಇಂಟು ಆರ್ ಹಾಕೊಂಡಿದ್ರೆ, ಓಲ್ಡ್ ರೋಬಸ್ಟ್ ಹಾಕೊಂಡಿದ್ರೆ ಹೇಗೆ ನಿಮ್ಮ ತೋಟದಲ್ಲಿ? ಓಲ್ಡ್ ರೋಬಸ್ಟ. ಮತ್ತೆ ಆಗಿಂದಾಗೆ ನರ್ಸರಿ ಮಾಡ್ಕೊಂತ ಇರ್ತೀರಲ್ವಾ? ಹೌದು, ಮಾಡ್ತೀನಿ. ಸರಿನೇ, ಒಳ್ಳೇದು ಅಮ್ಮ, ಧನ್ಯವಾದ, ನಮಸ್ಕಾರ. ನಮಸ್ಕಾರ ಕೇಳಿದ್ರೆ, ಸಿ ಇಂಟು ಆರ್ ಇದು ಅಭಿವೃದ್ಧಿಪಡಿಸಿರುವ ಕಾಫಿಯ ರೋಬಸ್ಟ ತಳಿಯನ್ನು ಹೋಲುವ ತಳಿ, ಶೀತದ ಜಾಗಗಳಲ್ಲಿ ಗದ್ದೆ ಜಮೀನುಗಳಲ್ಲಿ ಚೆನ್ನಾಗಿ ಬರುತ್ತೆ ಅಂತ ಅನ್ಕೊಂಡು ಹೇಳಲಾಗ್ತಾ ಇದೆ. ಎಷ್ಟೋ ಕಡೆಗೆ ಇದನ್ನ ನಾಟಿ ಮಾಡಿ ಬೆಳೆಸ್ಕೊಂಡಿದ್ದಾರೆ. ಮುಂದಿನ ಕರೆ. ನಮಸ್ಕಾರ, ಯಾರು ತಾವು? ನಿಮ್ಮ ರೇಡಿಯೋ ಸದ್ದು ಕಡಿಮೆ ಮಾಡಿ. ನಿಮ್ಮ ಹೆಸರು? ಹೆಸರೇನಂದ್ರಿ? ಹೆಸರೇನಂದ್ರಿ? ನಿಮ್ಮ ಹೆಸರು? ಗೀತಾ ಅಂತ ಸರ್. ಗೀತಾ ಅವ್ರ ಎಲ್ಲಿಂದ? ನಾವು ಇಲ್ಲಿ ಸೋಮರಪೇಟೆ ತಾಲೂಕು ಹೊಸಹಳ್ಳಿಯಿಂದ, ಒಲಕ್ನೂರ್ ಹೊಸಹಳ್ಳಿ ಸರ್. ಗೀತಾ ಅವರು ಮನೇಲಿ ಯಾರ್ಯಾರು ಇದ್ರಿ? ನಾನು, ಅಪ್ಪ, ಅಮ್ಮ, ತಂಗಿ, ಮಗ ಇದೀವಿ ಸರ್. ಹೌದಾ, ಅಪ್ಪ, ಅಮ್ಮ, ತಂಗಿ, ಮಗ. ಏನ್ ಓದಿದ್ರಿ ಗೀತಾ ಅವ್ರೆ? ನಾನು ಸೆಕೆಂಡ್ ಪಿ ಯು ಫೇಲ್ ಆಯ್ತು, ಬಿಟ್ಟಿದ್ದೀನಿ ಸರ್. ಹೌದಾ. ಎಲ್ಲರೂ ಕೆಲಸ ಮಾಡ್ತೀರಾ ಜಮೀನಲ್ಲಿ, ತೋಟದಲ್ಲಿ? ಅಂದ್ರೆ ಎಲ್ಲ ತೋಟಕ್ಕೆ ಹೋಗ್ತಾರೆ, ನಾನು ಮನೇಲೇ ಇರೋದು ಸರ್. ಹೌದಾ, ಹೋಗಲ್ಲ. ಓ, ಯಾಕೆ ಸುಮ್ನೆ ಸರ್? ಓ, ಸುಮ್ನೆ ಅಂದ್ರೆ? ಮನೇಲಾದ್ರೆ ಮನೆ ಕೆಲಸ ಮಾಡ್ಕೊಂಡು ಇರ್ತೀನಿ, ಸಾಧಾರಣ ಇದ್ರೆ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಮನೇಲೇ ಇರೋದು ಸರ್. ಮನೆ ಕೆಲಸಗಳು ಹೆಚ್ಚಾಗ್ಬಿಡ್ತಾವ? ಅದೇನಿಲ್ಲ, ಹ್ಯಾಂಡಿಕ್ಯಾಪ್ ಅಂತಾರ. ಓ, ಅಂದ್ರೆ ತೋಟಕ್ಕೆ ಹೋಗಿ ಬರ್ಲಿಕ್ಕೆ ಕಷ್ಟ ಆಗ್ತದ? ಇಲ್ಲ, ಹೋಗಿ ತಿರ್ಗಾಡ್ತೀನಿ ಅಂದ್ರೆ ಕೆಲಸ ಮಾಡಕ್ ಬರಲ್ಲ, ನಂಗೆ ಗೊತ್ತಿಲ್ಲ, ಅದ ಕೆಲಸ ಎಲ್ಲ ಗೊತ್ತಿಲ್ಲ ಸರ್, ಅದಕ್ಕೆ ಹೋಗಲ್ಲ. ಗೊತ್ತಿಲ್ಲ ಮತ್ತೆ ಕಲ್ತಿಲ್ಲ. ಎಷ್ಟು ಪ್ರಾಮಾಣಿಕವಾಗಿ ಹೇಳ್ತೀರಿ, ಎಷ್ಟು ಏನು ಒಂಥರ ಮುಕ್ತವಾಗಿ ಮಾತಾಡ್ತೀರಿ ನೋಡಿ ಅಲ್ವಾ? ರೇಡಿಯೋ, ರೇಡಿಯೋ ಎಷ್ಟು ವರ್ಷದಿಂದ ಕೇಳ್ತಿದ್ರಿ ಗೀತ? ನಾನು ಸುಮಾರು ವರ್ಷದಿಂದ ಕೇಳ್ತೀನಿ, ನಂಗೆ ರೇಡಿಯೋ ಅಂದ್ರೆ ತುಂಬಾ ಇಷ್ಟ ಸರ್. ಹೌದಾ? ಗುಡ್. ಈಗ ಅಪ್ಪ ಅಮ್ಮನ ಹೆಸರು ಏನಂದ್ರಿ? ಅಪ್ಪ ಹೆಸರು ರಾಜು ಅಂತ ಹೇಳಿ, ಅಮ್ಮನ ಹೆಸರು ಚಂದ್ರಾವತಿ ಅಂತ. ಎಷ್ಟು ಎಕರೆ ಇದೆ ನಿಮ್ದು ತೋಟ ಎಲ್ಲ? ನಮ್ದು ಒಂದು ಮುಕ್ಕಾಲು ಹತ್ರ ಇರ್ಬೋದು. ಒಂದು ಮುಕ್ಕಾಲು ಎಕರೆಯಲ್ಲಿ ಜೀವನ ಮಾಡ್ತೀರಿ, ಮತ್ತಿನ್ನೇನಾದ್ರೂ ಬೇರೆ ಜಮೀನು ಅಥವಾ ಬೇರೆಯವ್ರ ಜಮೀನಿಗೆ ಹೋಗಿ? ಬೇರೆ ಜಮೀನಲ್ಲ, ಕೂಲಿ ಕೆಲಸ, ಬೇರೆ ತೋಟಕ್ಕೆ ಕೆಲ್ಸಕ್ಕೆ ಹೋಗ್ತಾರೆ ಸರ್. ಹೌದಾ? ವಾರದಲ್ಲಿ ಒಂದಿನ ಸಂತೆ ವ್ಯಾಪಾರ ಮಾಡ್ತಾರೆ. ಹೌದಾ? ತರಕಾರಿ ವ್ಯಾಪಾರ. ಓಹೋ, ತರಕಾರಿ ವ್ಯಾಪಾರಕ್ಕೆ ನೀವೇನಾದ್ರೂ ಹೋಗ್ತೀರಾ? ಇಲ್ಲ, ಮನ್ಸಿಲ್ಲ. ಮನೆ ಮನೆ ಕೆಲಸ ಮಾತ್ರ, ಅಡಿಗೆ ಕೆಲಸ ಅದನ್ನೆಲ್ಲ ಚೆನ್ನಾಗಿ ಮಾಡ್ಕೊಂತೀರಿ ಅಲ್ವಾ? ಅಡಿಗೆ ಅಂದ್ರೆ ಸ್ವಲ್ಪ ಮಾಡ್ಕೊಳ್ತೀನಿ, ಅದ್ ಬಿಟ್ರೆ ಅಮ್ಮನೆ ಮಾಡೋದು. ಓಹೋ, ಅಂದ್ರೆ ನಿಮ್ಗೆ ಅಡಿಗೆ ಮಾಡ್ಕೊಳ್ಲಿಕ್ಕೂ ಆಗಲ್ವಾ? ಕೈ ಮಾಡ್ಕೊಳ್ತೀನಿ ಸರ್, ಹಂಗೇನಿಲ್ಲ, ಮಾಡ್ಕೊಳ್ತೀನಿ. ಹಾಗೇನಿಲ್ಲ, ಆದ್ರೆ ಅಮ್ಮ ಚೆನ್ನಾಗಿ ಸಾಕಾರ ಸರ್, ಇರೋದ್ರಿಂದ ನೀವು ಪ್ರೀತಿಯಿಂದ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕೆಲಸ ಮಾಡ್ಕೊಂಡು ಖುಷಿಯಾಗಿದ್ದೀರಿ ಅಲ್ವಾ? ಹೆಚ್ಚಿಗೆ ಓದ್ಲಿಲ್ವಾ ತಾವು? ಇಲ್ಲ ಸರ್, ಸೆಕೆಂಡ್ ಪಿ ಯು ಮಾತ್ರ ಆಗಿದೆ. ಬೇಡ ಅಂತ ಅನ್ಕೊಂಡು ಬಿಟ್ಬಿಟ್ರ ಅಂದ್ರೆ ಫೇಲ್ ಆಯ್ತಲ್ವಾ, ಅದಕ್ಕೆ ಬೇಡ ಅಂತ ನಮ್ಮ ಮನೇಲಿ ಬೇಡ ಅಂದ್ಬಿಟ್ರು. ಓಹೋ, ಎಷ್ಟು ವರ್ಷ ಆಯ್ತು ಪಿ ಯು ಸಿ ಬಿಟ್ಟು? ಸುಮಾರು ವರ್ಷ ಆಯ್ತು ಸರ್, 12 ವರ್ಷನೇ ಆಯ್ತೇನು. ಹೌದಾ? ಸಮಯವನ್ನು ಹೇಗೆ ಕಳಿತೀರಮ್ಮ? ಹಿಂಗೆ ರೇಡಿಯೋ ಕೇಳೋದು. ಕೈತೋಟ? ಕೈತೋಟ ಇಲ್ಲ ಸರ್, ಏನು ಮಾಡಲ್ಲ. ಓ, ಹೌದಾ? ಏನೇನ್ ಬರ್ಕೊಳ್ತೀರಿ ಈಗ ನೀವು? ಹಿಂಗೇನಾದ್ರು ಪ್ರಶ್ನೆಗಳು ಕೊಡ್ತಿದ್ರೆ, ಮತ್ತೆ ಇದ್ರಲ್ಲಿ ಹಾಸನ ಇದ್ರಲ್ಲಿ 3 ಗಂಟೆಗೆ ತೆರೆದಿದೆ ಮನೆ ಬರ್ತಾರೆ, ಅದ್ರಲ್ಲಿ ಒಂದ್ ಪರಿಚಯ ಕೊಡ್ತಾರೆ ಏನಾದ್ರು ಅಂತವ್ನ ಸುಮ್ನೆ ಬರ್ದಿಟ್ಕೊಳ್ಳೋದು. ನೀವು ಕೊಟ್ಟಿದ್ದ ಎಷ್ಟೋ ಪ್ರಶ್ನೆಗಳು ಒಂದೇ ನೋಟ್ಸಲ್ಲಿ ಎಲ್ಲಾನು ಬರ್ದಿರೋದು. ಓ, ಎಷ್ಟು ಪ್ರಶ್ನೆ ಬರ್ಕೊಂಡಿದ್ರಿ ಹಂಗಾದ್ರೆ? ನಾ ಲೆಕ್ಕ ಇಲ್ಲ, ಆದ್ರೆ ಒಂದ್ ನೋಟ್ಸಲ್ಲಿ ಯಾವ್ಯಾವ ಕೊಡ್ತದೆ ಎಲ್ಲಾನು ಬರ್ಕೊಳ್ತೀನಿ ಸರ್. ಹೌದಾ? ಅದನ್ನ ಬರ್ದ್ಕೊಂಡು ಏನ್ ಮಾಡ್ತೀರಿ? ಸುಮ್ನೆ ಬರ್ದ್ ಕಲೆಕ್ಟ್ ಮಾಡಿ ಇಟ್ಕೊಳ್ಳೋದಿ. ಇಲ್ಲ, ನಿಮ್ಮ ನಿಮ್ಮ ತಂಗಿ ಮಗ ಇದಾರ ಅಂತ ಹೇಳಿದ್ರಲ್ಲ, ಅವ್ರೇನ್ ಓದ್ತಿದಾರೆ ಈ ಸರಿ? 8. ಅಂತವ್ರಿಗೆಲ್ಲ ತೋರ್ಸ್ಬೇಕು, ನೋಡು ಮಗ ಹಿಂಗಿದೆ. ಓದಲ್ಲ ಸರ್, ಎಷ್ಟು ಬರೀ ಮೊಬೈಲ್ ಅಂತ ತಿಳ್ಕೊಳ್ತಾನೆ, ಓದು ಅಂದ್ರೆ ಓದಲ್ಲ ಬರೆಯಲ್ಲ ಏನು ಮಾಡಲ್ಲ ಸರ್. ಓ, ಅವನಿಗೂ ಆಸಕ್ತಿ ಅಷ್ಟಕ್ಕಷ್ಟೇ. ತೋಟದ ಕೆಲಸ ಏನಾದ್ರೂ ಮಾಡ್ತಾನ? ಇಲ್ಲ ಸರ್, ಹೋಗಲ್ಲ. ದುಡಿಬೇಕು, ದುಡಿಬೇಕಮ್ಮ. ದುಡಿಮೆಯೇ ದೊಡ್ಡ ದೇವ್ರು ನಮ್ ಜೀವನದಲ್ಲಿ. ದುಡಿದ ಹೋದ್ರೆ ನಾವು ಬೆಳವಣಿಗೆ ಆಗಲ್ಲ, ಅಷ್ಟಕ್ಕಷ್ಟೇ ಇದ್ಬಿಡ್ತೀವಿ. ಈಗ ಒಂದು ಸೈಕಲ್ ತಗೊಳ್ಳಿ, ಒಂದ್ ಕಾರ್ ತಗೊಳ್ಳಿ, ಅದನ್ನ ಓಡಿಸ್ತಾ ಇರ್ಬೇಕು. ಓಡಿಸ್ದಷ್ಟು ಚೆನ್ನಾಗಿರುತ್ತೆ, ಓಡಿಸ್ತಾ ಹೋದ್ರೆ ಹಂಗ ಹಾಳಾಗ್ಬಿಡುತ್ತೆ. ನಮ್ಮ ಬುದ್ಧಿಮತ್ತೆಯನ್ನು ಬಳಸ್ಬೇಕು, ನಮ್ಮ ದೇಹವನ್ನು ಬಳಸ್ಕೋಬೇಕು. ತೊಂದರೆಗಳು ತಾಪತ್ರಯಗಳು ಬಂದ್ರೂ ಬಿಡಬಾರ್ದು. ಈಗ ನೋಡಿ, ನೀವೇ ನೋಡಿದಿರಲ್ಲ, 2 ಎಕರೆ 4 ಎಕರೆ ಇದ್ದಾರೆ, ಇವತ್ತು 10-20 ಎಕರೆ ತೋಟ ಮಾಡಿದ್ದಾರೆ ಅಲ್ವಾ? ಹೌದು, ಬಿಡಬಾರ್ದು, ಬಿಡಬಾರ್ದು. ನೀವು ಮತ್ತೆ ನಿಮ್ಮ ತಂಗಿ ಮಗ ಅಪ್ಪ ಅಮ್ಮನ ಜೊತೆಗೆ ಕೈ ಜೋಡಿಸಿ ಕೆಲಸ ಮಾಡಿ, ಅದು ನಿಮ್ಗೆ ಇನ್ನಷ್ಟು ಹೊಸ ಜಗತ್ತನ್ನ ತೋರಿಸುತ್ತೆ. ಬಿಡ್ಬೇಡಿ, ಅದು ಆರೋಗ್ಯಕ್ಕೆ ಒಳ್ಳೇದು, ಮತ್ತೆ ನೀವು ಒಂಥರ ಸಂತೋಷವಾಗಿ ಜೀವನ ಮಾಡ್ತೀರಿ. ಆಗ್ಬೋದಾ ಗೀತಾ? ಗೀತಾ, ಒಂದು ಪ್ರಶ್ನೆ ತಮಗೆ. ಕೊಡಗಿನ ಮಣ್ಣುಗಳಲ್ಲಿ ಯಾವ ಪೋಷಕಾಂಶವು ಹೆಚ್ಚು ಕಾಣಿಸುತ್ತೆ ಅಂತ ಹೇಳ್ಬೇಕಾ? ಕೊಡಗಿನ ಮಣ್ಣುಗಳಲ್ಲಿ ಯಾವ ಪೋಷಕಾಂಶವು ಹೆಚ್ಚು, ಮಣ್ಣುಗಳಲ್ಲಿ ಯಾವ ಪೋಷಕಾಂಶ ಹೆಚ್ಚು ಕಾಣಿಸುತ್ತೆ ಅಂತ ಅನ್ಕೊಂಡು ತಾವು ಹೇಳ್ಬೇಕು. ಓಹೋ, ಹತ್ತಿರದಲ್ಲಿ ಇದ್ರಿ. ಇನ್ನೊಂದು ಹೇಳಿ, ಪೊಟ್ಯಾಶ್ ಅಲ್ದಲನೆ ಮೆಗ್ನೀಷಿಯಂ, ಇನ್ನೊಂದು ಕ್ಯಾಲ್ಸಿಯಂ, ಇನ್ನೊಂದು ನೈಟ್ರೈಟ್, ಕಬ್ಬಿಣದ ಅಂಶ. ಇನ್ನು ಇನ್ನು ಹೇಳಿ ನೋಡೋಣ. ತಿಳ್ಕೊಂಡಿದ್ದೀರಿ, ತಿಳ್ಕೊಂಡಿದ್ದೀರಿ, ನೀವು ಜಾಣರ್ ಇದ್ದೀರಿ. ಆದ್ರೆ ಫೇಲ್ ಆದ್ನ ಅಂತ ಅನ್ಕೊಂಡು ಮನಸ್ಸಿಗೆ ಬೇಸರ ಮಾಡ್ಕೊಂಡು ಹೋಗಿಲ್ಲ. ಕೊಡಗಿನ ಮಣ್ಣುಗಳಲ್ಲಿ ಯಾವ ಪೋಷಕಾಂಶವು ಹೆಚ್ಚು ಪ್ರಮಾಣದಲ್ಲಿ ಇದೆ ಅಂತ ಅನ್ಕೊಂಡು ಹೇಳ್ಬೇಕು ತಾವು. ಕಬ್ಬಿಣದ ಅಂಶನ ಅಂತ? ಕಬ್ಬಿಣನು ಇದೆ, ಆದ್ರೆ ಅತಿಯಾಗಿ ಕಂಡು ಬರುವ ಪೋಷಕಾಂಶ ಒಂದು ರಂಜಕ. ರಂಜಕ, ಅದನ್ನ ಇಂಗ್ಲಿಷ್ ನಲ್ಲಿ ಏನಂತಾರೆ? ಪಾಸ್ಪರಸ್, ಪಾಸ್ಪರಸ್ ಅಂತ ಅನ್ಕೊಂಡು ಕರೀತಾರೆ. ಹೌದು ಗೀತಾ, ಒಳ್ಳೇದಾಗ್ಲಮ್ಮ. ಜಾಣರಿದ್ದೀರಿ, ಚೆನ್ನಾಗಿ ಬೆಳವಣಿಗೆ ಆಗಿ ಕೆಲಸಗಳನ್ನು ತಪ್ಪದೆ ಮಾಡಿ. ಧನ್ಯವಾದ, ನಮಸ್ಕಾರ. ಇದು ವೈಯಕ್ತಿಕವಾಗಿ ನಾವು ನೀವು ಮಾತಾಡೋದ್ಕಿಂತ ಮಾತಾಡೋಣ ಇನ್ನೊಂದು ಸಂದರ್ಭದಲ್ಲಿ. ಓಕೆಮ್ಮ, ಧನ್ಯವಾದ, ನಮಸ್ಕಾರಮ್ಮ. ಸ್ನೇಹಿತರೆ, ಸೋಮವಾರಪೇಟೆ ತಾಲೂಕು ಹೊಸಳ್ಳಿಯ ಗೀತಾ ಅವರಿಗೆ ಆಸಕ್ತಿ ಇದೆ ನೋಡಿ. ಎಷ್ಟೋ ಮಕ್ಕಳಿಗೆ ಆಸಕ್ತಿ ಇರುತ್ತೆ, ಆದರೆ ಏನೋ ಒಂದು ಸಂದರ್ಭದಲ್ಲಿ ಮನಸ್ಸಿಗೆ ವ್ಯತ್ಯಾಸ ಮಾಡಿಕೊಂಡು ಓದೋದು ಬಿಟ್ಬಿಡ್ತಾರೆ, ಕೆಲಸ ಮಾಡೋದು ಬಿಟ್ಬಿಡ್ತಾರೆ. ಜೀವನನೂ ಮಾಡ್ತಾರೆ, ತೊಂದರೆ ಇಲ್ಲ, ಆದರೆ ಕೆಲಸನೂ ಮಾಡಿಕೊಂಡು ಅಭಿವೃದ್ಧಿ ಆಗ್ತಾ ಜೀವನ ಮಾಡಿದರೆ ಅದೊಂಥರ ಆನಂದದಾಯಕವಾಗಿರುತ್ತೆ. ಮತ್ತು ಒಂಥರ ಬೇರೆಯವರು ನೋಡಿ ಆಶ್ಚರ್ಯ ಪಡ್ತಾರೆ, ಓಹೋ ಹೀಗೂ ಮಾಡಿದಾರಲ್ಲ ಅಂತ ಅಂದ್ಕೊಂಡು ಅವರೂ ಸಹ ಉತ್ತೇಜನಕ್ಕೆ ಒಳಗಾಗ್ತಾರೆ. ಶ್ರೋತೃಗಳೇ, ನೇರ ಪ್ರಸಾರದಲ್ಲಿ ಇವತ್ತಿನ ಕೃಷಿ ಸಿರಿ ಮೂಡಿಬರ್ತಾ ಇದೆ. ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆಗಳ ಕಾರ್ಯಕ್ರಮ ಇದು. ಅನುಭವಿ ರೈತರು ಮಾತನಾಡಿ ಹಾಗೆ ನಿಮ್ಮ ವಿಚಾರಗಳನ್ನು ಹಂಚಿಕೊಳ್ಬಹುದು. ಕೊಡಗಿನ ಬೇರೆ ಬೇರೆ ಭಾಗಗಳಿಂದ ರೈತರು, ಯುವಕರು, ಯುವತಿಯರು, ಮಹಿಳೆಯರು ಸಂಪರ್ಕ ಮಾಡಬಹುದು. 200006 ಈ ಸಂಖ್ಯೆ ನಿಮಗಾಗಿ ಲಭ್ಯ ಇದೆ. ಮುಂದಿನ ಕರೆ, ವ್ಯತ್ಯಾಸ ಆಯಿತು. ಮಾತಾಡ್ಬೋದು ಶ್ರೋತೃಗಳೇ? ವ್ಯತ್ಯಾಸ ಆಗ್ತಾ ಇದೆ, ಕರೆಗಳು ಬರ್ತದವೆ, ಸ್ವಲ್ಪ ವ್ಯತ್ಯಾಸ ಆಗ್ತಾ ಇದೆ, ಆದರೂ ಪ್ರಯತ್ನ ಮಾಡಿ. 08272200006 ಈ ಸಂಖ್ಯೆ ನಿಮಗಾಗಿ ಲಭ್ಯ ಇದೆ. ನಮಸ್ಕಾರ, ಮಾತಾಡಿ. ನಾವು ನೀವು ಮಾತಾಡುವಾಗ ರೇಡಿಯೋ ಸದ್ದು ಕಡಿಮೆ ಇದ್ರೆ ಒಳ್ಳೆಯದು ಶ್ರೋತೃಗಳೇ. ಮುಂಗಾರಿ ಮಳೆ ಈಗ ಅನೇಕ ಕಡೆ ಬರ್ತಾ ಇದೆ, ತಡವಾಯಿತು, ಅನೇಕರಿಗೆ ನಿರಾಸೆ ಆಗಿತ್ತು, ಈಗ ಒಂದು ರೀತಿಯಲ್ಲಿ ಆಶಾದಾಯಕವಾದ ಚಿತ್ರಣ ಕಾಣ್ತಾ ಇದೆ. ನಮಸ್ಕಾರ, ಮಾತಾಡಿ. ಯಾರು ತಾವು? ನಿಮ್ಮ ರೇಡಿಯೋ ಸದ್ದು ಕಡಿಮೆ ಮಾಡಿ. ಹಾಂ, ನಿಮ್ಮ ಹೆಸರು? ಉಡುಪಿಯಿಂದ. ಹೆಸರೇನಂದ್ರಿ? ಶ್ರೀಮಂತರ್ ಅಂತ. ಇನ್ನೊಂದು ಸಾರಿ ಕೇಳ್ತಾ ಇಲ್ಲ. ಹಾ, ಈಗ ಹೇಳಿ. ನಿಮ್ಮ ಹೆಸರೇನಂದೆ? ನಿಮ್ಮ ಹೆಸರು ಸರಿ ಕೇಳ್ತಾ ಇಲ್ಲ. ಅವರು ರೇಡಿಯೋನ ಹೆಚ್ಚು ವಾಲ್ಯೂಮ್ ಕೊಟ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದಾರೆ. ನಮ್ಮ ಧ್ವನಿ ಪ್ರತಿಧ್ವನಿಸ್ತಾ ಇದೆ, ಅವ್ರ ಧ್ವನಿ ನಮಗೆ ಸರಿ ಕೇಳ್ತಾ ಇಲ್ಲ, ಕೇಳಿದ್ರೂ ಸ್ಪಷ್ಟತೆ ಇಲ್ಲ. ಶ್ರೋತೃಗಳೇ, ಇನ್ನು ಒಬ್ರು ಜೊತೆ ಮಾತಾಡ್ಬೋದು ಅಂತ ಅನ್ಸುತ್ತೆ, ಕರೆ ಯಾರಾದ್ರು ನೋಡೋಣ. ನಮಸ್ಕಾರ, ಮಾತಾಡಿ. ಹೇಳಿ, ಯಾರು ತಾವು? ಇಲ್ಲ, ಸರಿ. ಹಾ, ಮಾತಾಡಿ. ಯಾರು ತಾವು? ಇಲ್ಲ, ಸರಿ ಕೇಳ್ತಾ ಇಲ್ಲ. ಕಾರ್ಯಕ್ರಮದ ಕೊನೆಗೆ ಬರ್ತದೀವಿ, ಯಾರದು ಕೊನೆ ಕರೆ ನೋಡೋಣ. ಮಾತಾಡ್ಬೋದಾ ನೋಡಿ ಶ್ರೋತೃಗಳೇ. 200006 08272 ಶ್ರೋತೃಗಳೇ, ಕರೆ ವ್ಯತ್ಯಾಸ ಆಗ್ತಾ ಇದೆ. ಕೊಡಗಿನ ಮಣ್ಣುಗಳಲ್ಲಿ ರಂಜಕದ ಅಂಶ ಅತಿಯಾಗಿ ಇರೋದ್ರಿಂದ ರಂಜಕವನ್ನು ಪೂರೈಸುವ ಗೊಬ್ಬರಗಳನ್ನು ಹೆಚ್ಚು ಪೂರೈಕೆ ಮಾಡೋದು ಒಳ್ಳೆಯದಲ್ಲ ಅಂತ ಅಂದ್ಕೊಂಡು ಹೇಳಲಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಗಮನಹರಿಸಿ. ಮುಂದಿನ ಕರೆ. ನಮಸ್ಕಾರ, ವ್ಯತ್ಯಾಸ ಆಯಿತು. ನಮಸ್ಕಾರ, ಹೇಳಿ, ಯಾರು ತಾವು? ನಿಮ್ಮ ರೇಡಿಯೋ ಸದ್ದು ಕಡಿಮೆ ಮಾಡಿ. ಇಲ್ಲ, ಸದ್ದು ಕಡಿಮೆ ಮಾಡಿದರೆ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಸುಮ್ಮನೆ ಬರೀ ಹಲೋ ಹಲೋ ಅನ್ನೋ ಥರ ಆಗಿಬಿಡುತ್ತೆ ಶ್ರೋತೃಗಳೇ. ಇನ್ನು ಒಬ್ಬರದು ಜೊತೆ ಮಾತಾಡ್ಬೋದು ಅಷ್ಟೇ, ಇನ್ನೇನು ಸಮಯ ಮೀರ್ತಾ ಬಂತು. ನಮಸ್ಕಾರ, ಹೇಳಿ, ಯಾರು ತಾವು? ಹೇಳಿ, ಯಾರು? ಇಲ್ಲ, ಕರೆಯನ್ನು ನಾವು ಮತ್ತೆ ಸ್ವೀಕರಿಸೋದು ಬೇಡ ಅಂತ ಅನಿಸುತ್ತೆ ಶ್ರೋತೃಗಳೇ. ಮುಂದಿನ ಕಾರ್ಯಕ್ರಮ ಬಿತ್ತರವಾಗಬೇಕಾಗಿರೋದ್ರಿಂದ ಇಲ್ಲಿಗೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ಪ್ರತಿನಿತ್ಯ ಕಾರ್ಯಕ್ರಮಗಳನ್ನು ಕೇಳ್ತಾ ಇರಿ, ಭಿನ್ನ ಭಿನ್ನವಾದ ವಿಚಾರಗಳು ಮಡಿಕೇರಿ ಆಕಾಶವಾಣಿಯಿಂದ ಬಿತ್ತರವಾಗ್ತದವೆ. ಶ್ರೋತೃಗಳೇ, ಇನ್ನು ಒಬ್ಬರ ಜೊತೆ ಮಾತಾಡ್ಬೋದಂತ ನಮ್ಮ ಸ್ನೇಹಿತರು ರಫೀಕ್ ಅಹಮದ್ ಅವರು ಹೇಳ್ತಿದ್ದಾರೆ, ನೋಡಿ ಪ್ರಯತ್ನ ಮಾಡಿ. 08272200006 ನೇರ ಪ್ರಸಾರದಲ್ಲಿ ಕೃಷಿ ಸಿರಿ ಮೂಡ್ ಬರ್ತಾ ಇದೆ, ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆಗಳ ಕಾರ್ಯಕ್ರಮ. ಕರೆ ಯಾರದು ನೋಡೋಣ. ನಮಸ್ಕಾರ, ಹೇಳಿ, ಯಾರು ತಾವು? ನಮಸ್ಕಾರ ಸರ್, ನಾನು ತಮ್ಮಯ್ಯ. ತಮ್ಮಯ್ಯನವರು, ನಿಮ್ ಕಡೆಗೆ ಹೇಗಿದೆ ಪರಿಸ್ಥಿತಿ? ಮಳೆ ಮಳೆ ಸ್ಟಾರ್ಟ್ ಆಗಿದೆ ಸರ್, ಇವತ್ತು ಮಳೆ ಬಂತು. ಚಂಬು ಗ್ರಾಮದವರು, ನೀವು ಭತ್ತ ಬೆಳ್ಕೊಂತೀರಾ ತಮ್ಮಯ್ಯನವರು? ಇಲ್ಲ, ಭತ್ತ ಬೆಳೆಯೋದಿಲ್ಲ ಅಲ್ವಾ? ಇಲ್ಲ ಸರ್. ಆದರೂ ಭತ್ತವನ್ನು ಬಳಕೆ ಮಾಡ್ಕೊಳ್ತೀರಿ ಅಲ್ವಾ? ಬಳಕೆ ಮಾಡಿ ಕಮ್ಮಿ ಸರ್, ಈಗ ಅಕ್ಕಿ ತಗೊಂಡಿದ್ದಾರೆ. ಅದೇ ಒಟ್ಟು ಬಳಕೆ ಮಾಡ್ಕೊಳ್ತೀರಿ, ಹೊರಗಡೆಯಿಂದ ತರ್ತೀರಿ ಅಲ್ವಾ? ಹೌದು ಹೌದು. ಪ್ರಶ್ನೆ ತಮಗೆ, ಜಾಯಿಕಾಯಿ ನೋಡಿದಿರಿ ಅಲ್ವಾ? ನೋಡಿದಿರಿ, ಹಾಕಿಲ್ಲ ಅಲ್ವಾ? ಹೌದು, ಬೆಳಿಬಹುದು ನಿಮ್ಮ ಪ್ರದೇಶದಲ್ಲಿ. ಹೌದು, ಜಾಯಿಕಾಯಿಗಳ ತೂಕ ಎಷ್ಟಿರುತ್ತೆ ಅಂತ ಹೇಳ್ಬೋದಾ? ಒಂದೊಂದು ಜಾಯಿಕಾಯಿಯ ತೂಕ ಎಷ್ಟಿರುತ್ತೆ ಅಂತ. ಜಾಯಿಕಾಯಿ ಅಂತ ನೋಡಿದಿರಿ ಅಲ್ವಾ? 5 ಗ್ರಾಮ್ ಇರಬಹುದು. ಹತ್ತತ್ರ ಹೇಳಿದ್ರಿ, 6-16 ಗ್ರಾಮ್. ಒಂದು ಅಂದಾಜಿನ ಪ್ರಕಾರ ಹೇಳಿದ್ರಿ. ನಿಮ್ಮಲ್ಲಿ ಒಂದೆರಡು ಗಿಡ ಹಾಕ್ಕೋಬಹುದು, ಅದರಲ್ಲಿ ಹೆಣ್ಣು ಗಂಡು ಅಂತ ಅನ್ಕೊಂಡು ಬರ್ತವೆ, ನೋಡ್ಕೊಂಡು ಕಸಿ ಕಟ್ಟಿದ್ದಾದ್ರೆ ಆರಾಮಾಗಿ ಹೂ ಬರುತ್ತೆ, ಕಾಯಿ ಬರುತ್ತೆ. ಅದೇ ಆಗ್ಲಿ, ಒಳ್ಳೇದಾಗ್ಲಿ ತಮ್ಮಯ್ಯನವರೇ, ಧನ್ಯವಾದ. ನಮಸ್ಕಾರ. ನಮಸ್ಕಾರ ಕೇಳಿದ್ರೆ, ಕೊಡಗು ಜಿಲ್ಲೆಯಲ್ಲಿನ ಜಾಯಿಕಾಯಿಯನ್ನು ಬೆಳೆಸ್ಕೊಳ್ಬೋದು. ಮರ ಇದು, ಮರದಲ್ಲಿ ಸುಂದರವಾದ ಕಾಯಿಗಳು ಮೂಡ್ತವೆ, ಕಾಯಿ ಬಿರುಕಾಗಿ ಪರಹೊಮ್ಮಿದಾಗ ನೋಡಲಿಕ್ಕೆ ಚಂದವಾಗಿರುತ್ತೆ. ಇಲ್ಲಿಗೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ಶ್ರೋತೃಗಳೇ, ಸಂಪರ್ಕ ಮಾಡಿದ ನಿಮಗೆ, ಆಲಿಸಿದ ಇತರರಿಗೆ ನಮ್ಮ ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ವಿಜಯ್ ಅಂಗಡಿ. ರೈತ ಬಾಂಧವರೇ, ಇಲ್ಲಿಗೆ ಇಂದಿನ ರೈತಧ್ವನಿ ಕಿಸಾನ್ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ನಾಳಿನ ಕಾರ್ಯಕ್ರಮದಲ್ಲಿ ತೇಗದಲ್ಲಿ ಸಸಿ ಬೆಳೆಸುವ ಸುಲಭದ ವಿಧಾನಗಳು, ಈ ಬಗ್ಗೆ ಪೊನ್ನಂಪೇಟೆ ಅರಣ್ಯ ಮಹಾವಿದ್ಯಾಲಯದ ವಿಜಯಲಕ್ಷ್ಮೀ ಕೆಪಿ ಅವರಿಂದ ಮಾಹಿತಿಯನ್ನು ಕೇಳುತ್ತೀರಿ. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ರೈತ ಬಾಂಧವರೇ, ತಮಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತಧ್ವನಿ ಕಿಸಾನ್ವಾಣಿ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಯಿತು. ಉತ್ತಮ ಆರೋಗ್ಯಕ್ಕೆ ನಿಯಮಿತ ವ್ಯಾಯಾಮ ಅತ್ಯಗತ್ಯ. ತ್ವರಿತ ನಡಿಗೆ, ಆಟ ಓಟ, ಯೋಗ ಆರೋಗ್ಯ ಕಾಪಾಡಿಕೊಳ್ಳಲು ಅತ್ಯವಶ್ಯಕ. ಮಾತ್ರವಲ್ಲ, ವ್ಯಾಯಾಮದಿಂದ ಶ್ವಾಸಕೋಶ ಬಲಗೊಂಡು ಶರೀರ ಹೆಚ್ಚು ಆಮ್ಲಜನಕ ಹೀರಿಕೊಳ್ಳುವ ಶಕ್ತಿ ಪಡೆಯುತ್ತದೆ. ಇದರಿಂದ ಜೀರ್ಣಶಕ್ತಿ ವೃದ್ಧಿಸುತ್ತದೆ, ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ. ವ್ಯಾಯಾಮವು ರಕ್ತದ ಏರೊತ್ತಡ ಮತ್ತು ಹಾನಿಕಾರಕ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುವುದರೊಂದಿಗೆ ಶರೀರದಲ್ಲಿ ಉಪಯುಕ್ತ ಕೊಲೆಸ್ಟ್ರಾಲ್ ಹೆಚ್ಚುವಂತೆ ಮಾಡಲು ವ್ಯಾಯಾಮ ಬೇಕೇ ಬೇಕು. ಒತ್ತಡ, ನಿರಾಶೆ, ಉದ್ವೇಗ ಮತ್ತು ಖಿನ್ನತೆಯನ್ನು ನಿವಾರಿಸಲು ವ್ಯಾಯಾಮ ರಾಮಬಾಣ. ವ್ಯಾಯಾಮ ಪ್ರಾರಂಭಿಸುವ ಮೊದಲು ಕುಟುಂಬ ವೈದ್ಯರ ಸಲಹೆ ಪಡೆಯುವುದು ಒಳಿತು. ಆಕಾಶವಾಣಿ ಮಡಿಕೇರಿ, ಈಗ ಜಾಹೀರಾತುಗಳು. ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ಮಾನ್ಯತೆ ಪಡೆದಿರುವ ಸಾಯಿ ಶಂಕರ ಪದವಿ ಕಾಲೇಜು ಪೊನ್ನಂಪೇಟೆಯಲ್ಲಿ ಪ್ರಥಮ ಬಿಕಾಂ ಮತ್ತು ಬಿಎ ಪದವಿಗೆ ಪ್ರವೇಶಾತಿ ಆರಂಭವಾಗಿದೆ. ಮಾಹಿತಿಗಾಗಿ ಸಂಪರ್ಕಿಸಿ ಪ್ರಾಂಶುಪಾಲರು 8050023422. ವಿರಾಜಪೇಟೆಯ ಪೂತಾ ಸೈನ್ ಆಫರ್ಸ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಎಲ್ಇಡಿ, ವಾಷಿಂಗ್ ಮಿಷಿನ್, ರೆಫ್ರಿಜರೇಟರ್, ಕುಕ್ಕರ್, ಮಿಕ್ಸಿ, ಗ್ಯಾಸ್ ಸ್ಟೌ, ಗ್ರೈಂಡರ್ ಗಳ ಮೆಗಾ ಎಕ್ಸ್ಚೇಂಜ್ ಆಫರ್, 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಪೂತಾ ಸೈನ್ ಆಫರ್ಸ್ ಎಲೆಕ್ಟ್ರಾನಿಕ್ಸ್, ವಿರಾಜಪೇಟ್. ಶ್ರೀ ವಿಷ್ಣು ಎಂಟರ್ಪ್ರೈಸಸ್ ಬೈಪಾಸ್ ರೋಡ್, ಗೋಣಿಗೊಪ್ಪಲು. ನಮ್ಮಲ್ಲಿ ಎಲ್ಲಾ ವಿಧದ ಮನೆ ಬಳಕೆಯ ಜನರೇಟರ್ಗಳು, ಸ್ಟೀಲ್ ಹಸ್ಕೋಬರ್ನ, ಕಿಸಾನ್ ಕ್ರಾಫ್ಟ್ ವೀಡ್ ಕಟರ್ಗಳು, ಸ್ಪ್ರೇ ಮಿಷಿನ್ಗಳು, ಕೀಟನಾಶಕಗಳು ದೊರೆಯುತ್ತವೆ. ಅಲ್ಲದೆ ಎಲ್ಲದರ ಸ್ಪೇರ್ ಪಾರ್ಟ್ಸ್ ಮತ್ತು ಸರ್ವಿಸ್ ಕೂಡ ಲಭ್ಯವಿದೆ. ಸಂಪರ್ಕಿಸಿ 0827429870, ಮೊಬೈಲ್ 9972218440 ಅಥವಾ 9448448744. ರೈತ ಬಾಂಧವರೇ, ನಮ್ಮಲ್ಲಿ ಸ್ಟೀಲ್, ಹಸ್ಕ್ ವರ್ಣ, ಓಲಿಯೋಮ್ಯಾಕ್, ಹೋಂಡಾ, ವೀಡ್ ಕಟರ್, ಚೇನ್ಸಾ, ಸ್ಪ್ರೇಯರ್, ಅರ್ತ್ ಆಗರ್, ಮಿಸ್ಟ್ ಬ್ಲೋವರ್, ಫೈಬರ್ ಮತ್ತು ಅಲ್ಯೂಮಿನಿಯಂ ಏಣಿಗಳು, ಕಾರ್ಬನ್ ಫೈಬರ್ನ ಅಡಿಕೆ ಮರಗಳಿಗೆ ಮದ್ದು ಸಿಂಪಡಣೆ ಮಾಡುವ 80 ಅಡಿ ಡೋಟಿಗಳು ರಿಯಾಯಿತಿ ದರದಲ್ಲಿ ಲಭ್ಯ, ಹಾಗೂ 1 KVA ಇಂದ 30 KVA ತನಕ ಪೋರ್ಟೇಬಲ್ ಜನರೇಟರ್ ಲಭ್ಯವಿದೆ. ಈ ಎಲ್ಲಾ ಉಪಕರಣಗಳಿಗೆ ಬ್ಯಾಂಕ್ ಸಾಲ ಸೌಲಭ್ಯ ಒದಗಿಸಿಕೊಡಲಾಗುವುದು. ಸಂಪರ್ಕಿಸಿ ಪೊನ್ನಿಮಾನೀಸ್, ಕೈಕೇರಿ, ಗೋಣಿಕೊಪ್ಪ ಹಾಗೂ ಕುಶಾಲನಗರ. ಕಾಲ್ 8722044039 ಅಥವಾ 8105488086. ಕರ್ನಾಟಕ ಸರ್ಕಾರದ ನರ್ಸಿಂಗ್ ಕೌನ್ಸಿಲಿಂಗ್ KNCಯಿಂದ ಮಾನ್ಯತೆ ಪಡೆದ ನಿರ್ಮಲ ರಮಣ ನರ್ಸಿಂಗ್ ಸಂಸ್ಥೆ ವಿರಾಜಪೇಟೆ. ಇಲ್ಲಿ ನರ್ಸಿಂಗ್ ತರಬೇತಿಗೆ ದಾಖಲಾತಿ ಪ್ರಾರಂಭಗೊಂಡಿದೆ. ವಿದ್ಯಾರ್ಹತೆ ದ್ವಿತೀಯ PU ಪಾಸ್ ಆಗಿರಬೇಕು. ಸಂಪರ್ಕಿಸಿ ನಿರ್ಮಲ ರಮಣ ನರ್ಸಿಂಗ್ ಸ್ಕೂಲ್, ಮಗ್ಗುಲ, ವಿರಾಜಪೇಟೆ. ದೂರವಾಣಿ 0274256883, ಮೊಬೈಲ್ 9880995502 ಅಥವಾ 9591595370. ಎಲ್ಲಾ ರೀತಿಯ ಹಲ್ಲಿನ ಚಿಕಿತ್ಸೆ ಹಾಗೂ ತಪಾಸಣೆಗಾಗಿ ಇಂದೇ ಭೇಟಿ ಕೊಡಿ ಸ್ಮೈಲ್ ಡೆಂಟಲ್ ಕ್ಲಿನಿಕ್, HA ಕಾಂಪ್ಲೆಕ್ಸ್, ಕೆನರಾ ಬ್ಯಾಂಕ್ ಮುಂಭಾಗ, ಕಲ್ಲುಗುಂಡಿ. ಕಾಲ್ 7676585604. Coorg Institute of Technology is offering engineering courses like Artificial Intelligence and Machine Learning, Computer Science, Electronics and Communication, Mechanical, Civil, Artificial Intelligence and Data Science. With excellent campus placement and scholarship for meritorious and sports achievers. On-campus hostel facilities. Join CIT, Coorg Institute of Technology, Ponnampet, Kodagu. Or call 9611-55457. Udyogavani. ನನ್ನ ಹೆಸರು ಮೋಹನ್. ನನ್ನ 10ನೇ ತರಗತಿ ನಂತರ 2003-05 ಸಾಲಿನಲ್ಲಿ ತುರುವೇಕೆರೆ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯಲ್ಲಿ ತರಬೇತಿ ಪಡೆದು ಈಗ ಸದ್ಯ ದುಬೈನಲ್ಲಿ ಕೆಲಸ ಮಾಡ್ತಿರ್ತೇನೆ ಹಾಗೂ ಮಾಸಿಕ ಸಂಬಳ 1.5 ಲಕ್ಷ ಪಡೆಯುತ್ತಿರ್ತೇನೆ. ನಿಮ್ಮ ಉತ್ತಮ ಭವಿಷ್ಯಕ್ಕಾಗಿ ಸರ್ಕಾರಿ ITIಗಳನ್ನು ಆಯ್ಕೆ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ITI ಕೇಂದ್ರಕ್ಕೆ ಭೇಟಿ ನೀಡಿ ಅಥವಾ ಸಹಾಯವಾಣಿ 1552267 ಕರೆ ಮಾಡಿ. ನಿಮ್ಮ ಭವಿಷ್ಯದೆಡೆಗೆ ದಿಟ್ಟ ಹೆಜ್ಜೆ. ಅಡಿಕೆ, ಕಾಫಿ, ಕಾಳುಮೆಣಸು, ಏಲಕ್ಕಿ, ಶುಂಠಿ ಮುಂತಾದವುಗಳಲ್ಲೇ ಕೊಳೆ ರೋಗ ಬರದಂತೆ ISI ಗುರುತಿನ BCI ಬ್ರ್ಯಾಂಡಿನ ಮೈಲುತುತ್ತ ಪ್ರಯೋಜನಕಾರಿ. ಇದು ಅನೇಕ ಕಡೆ ಸಿಗ್ತಾ ಇದೆ. ಸಂಪರ್ಕಿಸಿ 9632998759. ನಿಧನ ಸುದ್ದಿ. ಬಿಳಿಗೇರಿ ಗ್ರಾಮತ್ರ ಬಂಡುವಂಡ ಪೌತಿ ಅಯ್ಯಣ್ಣ ಐಂಗಡ ಮೋವ ಕುಶಾಲಪ್ಪ ರವಿ ಐಂಗ ಇಂದು ಮರಣಪಟ್ಟಿತು. 53 ಬೈತ್ರ ಬಂಡುವಂಡ ಕುಶಾಲಪ್ಪ ರವಿ ಐಂಗಡ ಆಕಿರಿ ಕಾರ್ಯ ನಾಳೆ ಮಜ್ಜಣ 12 ಗಂಟೆರ ಮೀದ ಬಿಳಿಗೇರಿ ಗ್ರಾಮತ್ರ ಸ್ವಂತ ಮನೆಯಲ್ಲಿ ನಡಪ. ಮೂಲತಃ ಗಾಳಿಬೀಡು ನಿವಾಸಿ, ಬೆಂಗಳೂರಿನಲ್ಲಿ ವಾಸವಾಗಿದ್ದ ದಿವಂಗತ ಪೂಜಾರಿರ ಬೋಪಯ್ಯ ಅವರ ಮಗ ಪೂಜಾರಿರ ಉಮೇಶ್ ಅವರು 47 ವರ್ಷದಲ್ಲಿ ಇಂದು ನಿಧನರಾಗಿದ್ದಾರೆ. ಪೂಜಾರಿರ ಉಮೇಶ್ ಅವರ ಅಂತ್ಯಕ್ರಿಯೆ 23 ಗುರುವಾರ ಬೆಂಗಳೂರಿನ ಅವರ ಮತ್ತಿಕೆರೆಯ ನಿವಾಸದಲ್ಲಿ ನಡೆಯಲಿದೆ. ಆಕಾಶವಾಣಿ ಮಡಿಕೇರಿ, ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕರ್ ಬಜಾರ್ ನಲ್ಲಿ 1000 ರೂಪಾಯಿಯಂತೆ 12 EMI ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್ ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್ ಕೊಯ್ನೂರ್ ರೋಡ್ ಮಡಿಕೇರಿ ಮತ್ತು ಅಪೋಸಿಟ್ DCC ಬ್ಯಾಂಕ್ ನಾಪೋಕ್ಲು. ಕಾಲ್ 9900027-0049. ಸುದ್ದಿ ಸಮಾಚಾರ ಓದಿಯಂಡುಳ್ಳ ಬಟ್ಟಿರ ಪುಷ್ಪ ರಾಜಪ್ಪ. ಇಂದು June 21 ಅಂತಾರಾಷ್ಟೀಯ ಯೋಗ ದಿನ. ಇಂಡಮಾರಿಪತ್ತು ಇಂದು ಮಡಿಕೇರಿಯಲ್ಲಿ ನಡೆದ ಯೋಗ ದಿನದ ಕೂಡಿಯಾಡನ ಶಾಸಕ ಅಪ್ಪಚ್ಚು ರಂಜನ್ ಎಕ್ಕಲು ತಡಿಪಿಂಜ ಮನಸ್ಸರ ಆರೋಗ್ಯಕ್ಕೂ ಒತ್ತಡತರ ಬದುಕಿಂಜ ಪೊರಮೆ ಬಪ್ಪಕ್ಕೆ ಯೋಗ ಪೆರ್ತ ಸಹಾಯ ಅಪ. ಮಾನವೀಯತೆಗಾಗಿ ಯೋಗ, ಆರೋಗ್ಯವೇ ಭಾಗ್ಯ, ಉತ್ತಮ ಆರೋಗ್ಯಕ್ಕಾಗಿ ಯೋಗ ಅನ್ನುವ ಘೋಷವಾಕ್ಯ ತರನಿಕೆ ಎಲ್ಲರೂ ಎಕ್ಕಲು ಯೋಗ ಮಾಡಿತು ರೋಗ ರುಜಿನ ತಿಂಜ ದೂರ ಇಕ್ಕಲು ಒಂದು ಅಣ್ಣಚಿ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಆಯುಷ್ ಇಲಾಖೆಯ ಆದನೆಯಲ್ಲಿ ಇಂದು ನಡೆದ 8ನೇ ಕಾಲತ್ರ ಯೋಗ ದಿನದ ಕೂಡಿಯಾಡನ ಇಲಾಖೆಯ ಅಧಿಕಾರಿಯ ಕನಪಟ್ಟ ಬೆಂದುವ ವಿಶ್ವತ್ರ ನುಯ್ಟ ಅಳುವತ್ತೋಳಂಗು ಓರ ದೇಶತ್ತು ಈ ಯೋಗ ದಿನತ್ನ ಕೈಚಿತು. ದೇಶತ್ರ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವು ಯೋಗತ್ರ ಪೆರ್ಮೆನ ಉಲಗಕ್ಕೆ ಪರಿಚಯ ಮಾಡಿಕೊಡುತ್ತಿತ್ತು ಎಂದು ಅಭಿಪ್ರಾಯ ಪರಂದತ್ತು. ಜಿಲ್ಲರ ಕೋಳಿಪಟ್ಟ ಅರ್ಥಕರ್ತಿ ಮಂಡಿರ ಜಯ ಅಪ್ಪಣ್ಣ ಓಳದನ ಕೊಡವ ಜಯ ಭಾರತ ಕೃತಿನ ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರ ಸಮಿತಿರ ಶಿಫಾರಸು ಪೋಲೆ ಕನ್ನಡ ಪಾಜಿಕ ತರ್ಜುಮೆ ಮಾಡೋಕ್ ತೀರ್ಮಾನ ಮಾಡಿನ ಪೋಲೆ ಇದೀಗ 793 ಪಾಳೆರ ಭಾಮಿನಿ ಷಟ್ಪದಿ ಲಿಂಜ ಕೊಡವ ಜಯ ಭಾರತ ಕೃತಿನ ಜಿಲ್ಲರ ಪೆರಿಯ ಸಾಹಿತಿ ನಾಗೇಶ್ ಕಾಲೂರ್ ಅವು ಅರ ಮುತುವರ್ಜಿ ಅಡ್ತಂಡು ಭಾಮಿನಿ ಲಯತ ಅನುವಾದ ಮಾಡಿತಂದು ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರದ ಅಧ್ಯಕ್ಷ ಡಾ ಅಜಕಳ ಗಿರೀಶ್ ಭಟ್ಟಣ್ಣಿತ್ ಇದೀಕ ಈ ಕಾವ್ಯ ಸಾಹಿತ್ಯ ಲೋಕಕ್ಕೂ ಕುಟ್ಟಿನ ಬಲ್ಯ ಕೊಡುಗೆ ಎಂದು ಅಕಾಡೆಮಿ ಅಧ್ಯಕ್ಷ ಡಾ ಅಮ್ಮಾಟಂಡ ಪಾರ್ವತಿ ಅಪ್ಪಯ್ಯ ಅರಿಚಿಟ್ಟಿತ್. ಜಿಲ್ಲರ ಎಲ್ಲಾ ಆರೋಗ್ಯ ಕೇಂದ್ರದ ನಾಳೆ ಇರುವ ದಂಡಾಂಗ 12 ಬಯತಾನ ಇಂಗ ಪಿಂಯ 60 ಕಡಂದ ಪೆರಿಯ ಇಂಕ್ ಕೋವಿಡ್ ಮುನ್ನೆಚ್ಚರಿಕೆ